ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ರಿ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದ್ರಿ. ಇನ್ನು ಚಿತ್ರಗೀತೆಗಳನ್ನು ಕೇಳೋಣಂತ. ಆರಂಭದಲ್ಲಿ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಇನ್ನು ಮುಂದೆ ಕೇಳಿ ಕಥಾ ಸಂಗಮ ಚಿತ್ರದಿಂದ ಆದ ಗೀತೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾಗರಹಾವು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ ಅವರು. ಚಿತ್ರ ರಾಜ ನನ್ನ ರಾಜ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು. ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷಕ್ಕಿದೇನೋ ಕನಸು ಮನಸ್ಸು ಇಂದು ನಿಂದಾಗಿದೆ.

ಚಿತ್ರ ಸಿಪಾಯಿ ರಾಮು, ಹಾಡಿದ್ದಾರೆ ಎಲ್.ಆರ್. ಈಶ್ವರಿ ಅವರು. ಹೆಣ್ಣೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ ಉಪಾಸನೆ ಚಿತ್ರದ ಗೀತೆ. ಸ್ವರ ನೀಡಿದ್ದಾರೆ ಎಸ್ ಜಾನಕಿ ಅವರು. ಿಸುವುದಕ್ಕೆ